ವಿಶೇಷ ಸಮಾಚಾರ ಮುಗಿಯಿತು. ತಗೊಂಡ್ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ. ಚಿಕನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸಮಯ 6:51. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಜಲ್ ಔರ್ ಶುದ್ಧ ವಾತಾವರಣ ಹಮಾರೆ ಜೀವನ ಕಾ ಮುಖ್ಯ ಆಧಾರ ಹೇ ಔರ್ ಕೃಷಿ ಇಸ್ ವ್ಯಾಪಕ ಪ್ರಸಾರ ಹುವಾ ಹೇ ಸಾಥ್ ಹಿ ಕೃತ್ರಿಮ ಸಂಸಾಧನೋ ಕೆ ಬಢ್ತೆ ಪ್ರಯೋಗ ಸೆ ಕೃಷಿ ಕಿ ಸತತ್ ಕ್ಷಮತಾ ಪರ್ ಚಿಂತಾಯೆ ಬಢಿ ಹೇ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ದೂರದರ್ಶಿ ನೇತೃತ್ವ ಕೆ ಅಂತರ್ಗತ ಬಢಾವಾ ದೇನೆ ಕೆ ಲಿಯೆ 5 ವರ್ಷ ಪೂರ್ವ ಸರ್ಕಾರ ನೆ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ತಥಾ ಉತ್ತರ ಪೂರ್ವ ಬಢಾವಾ ದೇನೆ ಕೆ ಲಿಯೆ ಸರ್ಕಾರ ಅನೇಕ ಪ್ರಯಾಸ ಕರ್ ರಹಿ ಹೇ ಇಸ್ಕೆ ಲಿಯೆ ना सिर्फ ऑर्गेनिक फार्मिंग को बल दिया जा रहा है बल्कि उसके लिए 38 लाख हेक्टेयर क्षेत्र में जैविक खेती कर रहे हैं. इसके अतिरिक्त हमारे देश के अनेक ऐसे क्षेत्र हैं जहां आज भी पारंपरिक जैविक खेती हो रही है. इन पारंपरिक जैविक मात्र 2 से 3 महीनों में हो जाता है, जबकि सामान्य परिस्थितियों में इसमें 2 से 3 वर्ष. द्वीप समूह देश के सर्वप्रथम ऐसे प्रमाणीकृत जैविक क्षेत्र है, प्रमाणित हो चुका है. सुदूर उत्तर में हिमालय श्रृंखला के उत्पादों को बाजार सुलभ कराने तथा किसानों की उपभोक्ताओं तक पहुंच बनाने के लिए एक समग्र विपणन मंच के माध्यम से किसानों को उच्च गुणवत्ता उत्पादन तथा बाजार उपलब्ध कराया जा रहा है. जैविक उत्पादों की देश और विदेशों में बढ़ती मांग तथा जैविक उत्पादों का बढ़ता बाजार किसानों के जैविक कृषि उत्पादों का निर्यात दोगुने से अधिक बढ़कर 7,000 करोड़ रुपए से अधिक का हो गया है. परिक क्षेत्र के किसान भी इस बढ़ते बाजार से लाभान्वित होंगे और जैविक कृषि आंदोलन की है पहचान. जानलेवा है, धूम्रपान करने से आपको दिल का दौरा और कई खतरनाक बीमारियां हो सकती हैं, और मजा आपके और आपके परिवार के लिए बन सकती है सजा. तंबाकू आज ही छोड़ें. ಅಧಿಕ ಜಾನಕಾರಿ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಅನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಲ್ಲಿ ಸೂಕ್ತ ದಾಖಲೆ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ನೆರವಿನಿಂದ ದೇಶದಲ್ಲಿ ಎಲ್ಲೇ ಇದ್ದರೂ ಉಚಿತ ಚಿಕಿತ್ಸೆ ಪಡೆಯಲು ಪುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ 5ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ. ನನ್ನ ಮಗ ಆಸ್ಪತ್ರೆಯಲ್ಲಿ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. ಕೃಷಿಯಲ್ಲಿನ ಅನುಭವವನ್ನು ಕುರಿತು ನಂಜನಗೂಡು ತಾಲೂಕು ಕಸಬಾ ಹೋಬಳಿ ಮಾತನವನ್ನು ಆಲಿಸಲಿದ್ದೀರಿ. ಯಶಸ್ವಿಯಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂತಹ MS ಕುಮಾರಸ್ವಾಮಿ ಅವರು, ಕುಮಾರಸ್ವಾಮಿಯವರಲ್ಲಿ ರೇಷ್ಮೆ ಬೆಳೆಯನ್ನು ಹಾಕಿದ್ದಾರೆ. ತೆಂಗು, ಮಾವು, ಸಪೋಟ, ನೇರಳೆ, ನಿಂಬೆ, ಹೇರಳೆ, ಇದಕ್ಕಿಂತ ಮುಖ್ಯವಾಗಿ ಸಸ್ಯ ಪಾಲನಾ ಕ್ಷೇತ್ರ ಇದನ್ನು ಸಹ ಮಾಡ್ತಾ ಇದ್ದಾರೆ. ಅವರನ್ನು ಮಾತಾಡಿಸಿ, ಓದೋಕ್ಕಾಗಲಿಲ್ವೋ ಅಥವಾ ನಿಮಗೆ ಕೃಷಿ ಬಗ್ಗೆನೇ ಸೆಳೆತಾ ಇತ್ತಾ? ಸರ್, ಜಾಸ್ತಿ ಓದೋಕೆ ಆಸಕ್ತಿ ಇತ್ತು. ಮನೇಲಿ ಬಡತು ಮೇಯಿಸೋದು, ದನ ಮೇಯಿಸೋದು ಇದೇ ಥರ ಬಂದು ನಾವು ಒಂದು ಸ್ವಲ್ಪ ದಿನ ಸ್ವಲ್ಪ ಹಣಕಾಸು ತೊಂದರೆ ಆಗಿತ್ತು. ಮಾಡಿದ್ರು ಇವಾಗ ಮಾಡಿದ್ಮೇಲೆ ನಮ್ಗೆ ಒಂದು ಅಣ್ತಮಿದ್ರು 3 ಜನದಿಂದ ಒಂದು 3 ಎಕರೆ ಜಮೀನು ಸಿಕ್ತು. ಜಮೀನು ಸಿಕ್ತಾಗ ನಾನು 3 HP ಮೋಟ್ರ್ ಬಿಟ್ಕೊಂಡಿದ್ದು. 3 ಬಿಟ್ಕೊಂಡು 8 ವರ್ಷ ಆಯಿತು ನಾನು ಪಂಪ್ ಸೆಟ್ ಮಾಡಿಸಿ. ನಮ್ಮ ತಂದೆ ತೀರ್ಕೊಂಡ್ಮೇಲೆ 8 ವರ್ಷ ಮಾಡಿದ್ಮೇಲೆ ನಾವು ಫಸ್ಟು ಸ್ವಲ್ಪ ಟೊಮೆಟೊ ಬೆಳೆದು, ಹಂಗೆ ಬಾಳೆ ಬೆಳೆದು, ಅವೆಲ್ಲ ಕೆಮಿಕಲ್ಲು ಅದು ಸೋಟ ಹಾಕೊಂಡು ಮಾಡಬೇಕು, ಸಮಗ್ರವಾಗಿ ಮಾಡಬೇಕು ಅಂದ್ಬಿಟ್ಟು ಎಲ್ಲ ನನ್ನ ಸ್ವಂತ ಬುದ್ಧಿಯಿಂದ ನಾನು ಮಾಡ್ಕೊಂಡು ನರ್ಸರಿ ಪ್ರತಿ ನಿತ್ಯ ದಿನ ಕಾಸು, ದಿನದ ಕಾಸು, ವಾರದ ಕಾಸು, ತಿಂಗಳ ಕಾಸು, 3 ತಿಂಗಳಿಗೆ, 6 ತಿಂಗಳಿಗೆ. ಈಗ ನಿಮಗೇನು ಬಂತು ನಿಮ್ಮ ಪಾಲಿಗೆ ಆ ಕೃಷಿ ಭೂಮಿಯಲ್ಲಿ ಏನ್ ಬೆಳೀತಾ ಇದ್ರು, ಯಾರು ಮಾಡ್ತಾ ಇದ್ರು ಮುಂಚೆ? ನೀರಾವರಿ ವ್ಯವಸ್ಥೆ, ನೀರಾವರಿ ವ್ಯವಸಾಯ ಮಾಡಿರಲಿಲ್ಲ ಅವಾಗ. ನಾನು ತಕ್ಕೊಂಡು ನೀರಾವರಿ ಮಾಡಿಸಿ ಅವ್ರ ಪಕ್ಕದಲ್ಲಿ ಇನ್ನೊಂದು ಇರ್ಸಿದ್ವಿ, ಸಿಂಪಲ್ ಆಗಿ ರೇಷ್ಮೆ ಮನೆಯನ್ನು ಮಾಡಿಸಿವಿ. ಅದರಲ್ಲೇ ಸಂಪಾದನೆ ಮಾಡಿ ಟ್ಯಾಕ್ಟ್ರು ಟಿಲ್ಲರು ಪ್ರತಿಯೊಂದು ನಾವು. ನೀವು ಬಾಳೆ ಕೃಷಿ ಶುರು ಮಾಡಿದ್ರಿ, ಸ್ವಲ್ಪ ರಾಸಾಯನಿಕಗಳ ಬಳಕೆಯಲ್ಲಿ ನಿಮಗೆ ತೊಂದರೆ ಆಯ್ತು? ತೊಂದರೆ ಆಗ್ತು. ಆರ್ಗಾನಿಕ್ ಬಂದ್ಬಿಟ್ಟು ಈಗ ಜೀವಾಮೃತ, ಎರೆಹುಳನ ಗೊಬ್ಬರ, ಡಿಕಾಂಪೋಸ್ಟ್ಸು, ಈ ತರ ನಮ್ಮ ಕುರಿ ಇಳಿಸ್ಬಿಟ್ಟಿದ್ದೀನಿ. ತುಂಬಾ ಖುಷಿಯಾಗಿರೋ ವಿಷಯ ಅಂದ್ರೆ, ಕುಮಾರಸ್ವಾಮಿ ಅವರೇ, ನೀವು ಹೇಳಿದ್ದು ನಾನು ದಿನಾಗ್ಲೂ ಹೆಚ್ಚು ಕಡಿಮೆ ಕಾಸ್ ನೋಡ್ತೀನಿ ಅಂತ ಇಷ್ಟಪಟ್ಟು ಅಥವಾ ತುಂಬಾ ಯಶಸ್ವಿಯಾಗಿದ್ದು ಯಾವುದು, ರೇಷ್ಮೆನಾ ಅಥವಾ ಈ ಒಂದು ಬಂಡೂಳ ಕುರ್ಸಿಂದ ರೇಷ್ಮೆ? ಅದು ಪ್ರತಿ ತಿಂಗಳು ತಿಂಗಳು ನಮ್ಗೆ ದುಡ್ಡು ಕಾಣ್ತಾ ಇರ್ತೀನಿ. ನರ್ಸರಿಲಿ ಡೈಲಿ ಕಾಣ್ತಾ ಇರ್ತೀವಿ, ಒಂದ್ಸರಿ ಬರ್ತಾ. ನೇರಳೆಲ್ಲಿ ವರ್ಷಕ್ಕೆ ಒಂದ್ಸರಿ ಬರ್ತಾ. ತೆಂಗಿನಕಾಯಿನಲ್ಲಿ 4 ತಿಂಗಳು ಒಂದ್ಸರಿ ಬರ್ತಾ. ನಮ್ಗೆ ಯಾವುದು ಮಾಡಿದ ಮೊದಲು ನೀವು? ಹಾ, ನರ್ಸರಿ ಮಾಡಿ ಇನ್ನು 7 ಆಯ್ತು ಸರ್. ಕುಮಾರಸ್ವಾಮಿ ಅವರೇ ಹೇಳಿ, ಈಗ ನೀವು ಹೇಳಿದ್ರಿ ಈಗ ಮೊದಲಿಂದ ಶುರು ಮಾಡೋಣ. ನರ್ಸರಿ ಒಳ್ಳೆ ಚೆನ್ನಾಗಿ ನಿರ್ವಹಣೆ ಆಗ್ಬೇಕು ಅಂದ್ರೆ ಯಾವ್ದು? ಒಂದ್ 2 ಲಕ್ಷ ನರ್ಸರಿ ಪೈರು ಓಡಿಸ್ತಾ ಇವಿ ತಿಂಗಳಿಗೆ. ಅದರಿಂದ ನಮ್ಮ ಮನೆಯವರು ಇರೋದ್ರಿಂದ ಜೊತೆಲಿ ಒಂದು ಶುರು ಮಾಡಿದ್ರಿ ಅದನ್ನ ಸರ್? ಫಸ್ಟ್ ಒಂದ್ 10,000 ನಾನು ಮಾಡ್ಲೇಬೇಕು. ಒಂದ್ 10,000 ನರ್ಸರಿನ ಅಂದ್ಬಿಟ್ಟು ಒಂದ್ 10,000 ಮಾಡಿ ಅಂದ್ಬಿಟ್ಟು ಮಾಡ್ಕೊಂಡಿವಿ. ಅಕ್ಕಪಕ್ಕದ ರೈತರೆಲ್ಲ ನಮ್ ತನಕ ಚೆನ್ನಾಗಿ ಪೈರು ಕೊಡ್ತಾರ, ಚೆನ್ನಾಗಿ ಒಂದು ಒಳ್ಳೆ ಬೇಯಿಸ್ಕೊಂಡು ಅದ್ರ ಜೊತೆಲಿ ನಾನು ನರ್ಸರಿ ಮಾಡ್ಕೋ ಹೋಯ್ತೇನೆ. ಈಗ ಶೇಡ್ ಮಾಡ್ಕೊಂಡಿದ್ದೀರಿ, ಸೈಡ್ ನೆಟ್ ಸರ್? ರೈತರು ಬಂದು ಕೇಳ್ತಾರೆ ಅದೇ ಪಪ್ಪಾಯಿ ಗಿಡ, ಟೊಮಾಟೊ, ಮೆಣಸಿ, ಕಲ್ಲಂಗಡಿ ಎಲ್ಲ ತರಕಾರಿ, ವೆಜಿಟೇಬಲ್ ಎಲ್ಲಾನೂ ನಾವು ಆ ನರ್ಸರಿ ಎಲ್ಲ ನಮ್ದು. ಹೇಳಿ, ಇದು ಹೆಂಗೆ, ಯಾವ ಥರ ಕೆಲಸಗಳಾಗುತ್ತೆ ಅಲ್ಲಿ, ಹೆಂಗೆ ಲಾಭದಾಯಕ ನಿಮಗೆ? ಸರ್, ನಮ್ಗೆ ನಮ್ಮ ಕಡೆ ಹಾಕೊಂಡು ನಾವು ನರ್ಸರಿ ಒಳಕ್ಕೆ ಮಾಡಿ ಗಿಡ ಹಾಕೊಂಡು 20 ದಿನ 25 ದಿನ ಅದು ಯಾವ ವೆರೈಟಿ ಯಾವ ಟೈಮ್ ತಗ ನೀರೆಲ್ಲ ಸ್ಪ್ರೇ, ನೀರು ಸ್ಪ್ರೇ ಮಾಡ್ಕೊಂಡು ಹೋಗ್ತೀವಿ. ನೀರು ಸ್ಪ್ರೇ ಡೈಲಿ, ಬೇಸಿಗೆ ಆದರೆ 2 ಕೊಡ್ತೀನಿ, ಮಳೆಗಾಲ ಆದ್ರೆ 1 ಕೊಡ್ತೀನಿ. ಅದು ಚೆನ್ನಾಗಿ ಬೈಲರ್ ಆಗಿ ಕೊಕ ಫಿಟ್ ಇರುತ್ತೆ, ಅದ್ರ ರೋಗಗಳ ನಿರೋಧಕ ಶಕ್ತಿ ಕಮ್ಮಿಗಿರುತ್ತೆ. ಅದ್ರಲ್ಲಿ ತಗೊಂಡ್ ಹೋದಾಗ ನಮ್ಮ ಸೈಡ್ ನೆಟ್ ಅಂದ್ರೆ ಸ್ವಲ್ಪ ಮಟ್ಟಿಗೆ ಬಿಸಿಲು ಬರಬೇಕು, ಬಿಸಿಲು ಬರ್ತಾ ಬಿಸಿಲು 90% ಬಿಸಿಲು ಇರಲೇಬೇಕು. ಅದರಿಂದ ನೆಟ್ ಮಾಡಿದಾಗ ನಾವು ಸ್ವಂತ ಮಾಡ್ಕೊಂಡು ಸ್ವಂತ ಮಾಡ್ಕೊಂಡು ಇವತ್ತು ಮಾಡಿಸ್ತೀನಿ, ಇವತ್ತಿನ ಖರ್ಚು 3 ಲಕ್ಷ ರೂಪಾಯಿ ಆಗುತ್ತೆ. ನಾವು ನಮ್ ಕಮ್ಮಿ ಸೀಸನ್ ಅಲ್ಲಿ ಎಲ್ಲ ಹೇಳ್ತಾರೆ, ಎನಿ ಟೈಮ್ ಸೀಸನ್ ಇರುತ್ತೆ ಸರ್. ನಮ್ಗೆ ಹೂ ಗಿಡಗಳು, ತರಕಾರಿ ಗಿಡ, ಹೂ ಗಿಡ ಇಲ್ಲ ತರಕಾರಿ, ಹಿಂಗೆ ನಿಮ್ ಗಮನ ಸೆಳೆದಿದ್ದು ಸರ್? ನಾವು ರೇಷ್ಮೆ ಕೃಷಿ ಹಾಕಿದಾಗ ನಮ್ಮ ಮಾವ್ರ ಜಮೀನಲ್ಲಿ ಹಾಕಿದ್ರು, ನಮ್ ನಾಕಿ ಅಂತ ಹಿಂಸೆ ಮಾಡಿದ್ರು. ಆಗ ನಮ್ ನಂಜನಗೂಡು JDಅವ್ರು ಬಂದು ಕಡ್ಡಿ ಹಾಕಿ ನೀವು ಚೆನ್ನಾಗಿ ಮಾಡ್ತಿದಾರೆ ಅಂತ ಹೇಳ ಆಯ್ತು ಸರ್, ಅದನ್ನ 10 ಅಡಿ ಹಾಕ್ತೀನಿ ಅಂತ ಕಳಿಸ್ಬಿಟ್ಟು ನಾನು 8-9 ಕಡ್ಡಿ ಹಾಕಿದ್ವಿ. ಅಲ್ಲಿ 350 ಗಿಡ ಇಡ್ತು ನಮ್ಮ ಜಮೀನು, ಒಂದು 30 ಕುಂಟೆ ಹಾಕಿದ್ದೀನಿ. 300 ಗಿಡಕ್ಕೆ ನಂದು 100 ಮರಿ ಮೇಯ್ತದ, 150 300 ಗಿಡಕ್ಕೆ 200 ಮರಿ ಮೇಯ್ತದ ನಮ್ದು ಆಲ್ರೆಡಿ. 3 ಮಾಡಿ ನೋಡ್ಕೊ ಹೋಯ್ತಾವ್ರು ರೈತರು. ಅದರಿಂದ ನಮ್ಗೆ 30 ಕುಂಟೆ ಜಮೀನಲ್ಲಿ ತಿಂಗ ಒಂದು 15 ಕುಂಟೆ. ಈಗ ಅವ್ರು ಹೇಳಿದ್ದೆ ಬೇರೆ, ನೀವು ಮಾಡಿದ್ದೆ ಬೇರೆ. ಯಾಕೆ ಸರ್? ಅದು ನಮ್ಗೆ ನೀರು ಕಮ್ಮಿ ಇತ್ತು ನಂದು, 1 ನೀರು 3 HP ಮಾಡ್ಕೊಬಿಟ್ರೆ ಒಂದ್ ವಾರ ಇದಕ್ಕೆ ಕೊಡ್ಬೋದು, ಒಂದ್ ವಾರ ತೋಟಕ್ಕೆ ಕೊಡ್ಬೋದು, ಈ ನರ್ಸರಿಗೆ ಬೇಕಲ್ಲ. ಅದರಿಂದ ನಾನು ಈ ರೀತಿ ಮಾಡ್ಕೊಂಡ್ರೆ ಹಂಗೆ ಅಂದ್ಬಿಟ್ಟು. ಹಂಗಾಗಿ ನಿಮಗೆ ನಿಮ್ಮ ಅಗತ್ಯ ಏನಿದೆ ಅಷ್ಟು ಮೇವು ಸಿಗುತ್ತೆ. ಹುಳುಗಳಿಗೆ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀವಿ ಹೊಡೆದ್ಬಿಟ್ರೆ ಡೆಕಲ್ಲು ಅಸ್ತ್ರ ಇದು ಕೊಡ್ತಿರ್ತಾರೆ ನಮ್ಗೆ, ಸುಣ್ಣ ತಿಳಿ ನೀರು ಹೊಡೆದ್ರೆ ನಮ್ಗೆ ಅಷ್ಟೇ ಮನೆ ಕಟ್ಟಿ ಸರ್. ಅದಕ್ಕೆ ಏನಾದ್ರು ಸಹಾಯಧನ ಸಿಗ್ತಾ? ಅದು ಸರ್ ನಂದು 50-24 ಕಟ್ಟಿ 3 ಲಕ್ಷ ರೂಪಾಯಿ ಸಮ ಪ್ರಾಬ್ಲಮ್ ಆಗುತ್ತೆ. 3 ಗಂಟೆ ಕಾಯ್ಬೇಕಲ್ಲ ದುಡ್ಡು. ಈಗ ಒಂದ್ ಬ್ಯಾಚ್ ಹೊಂಟೋಗ್ಬಿಟ್ರೆ ಇನ್ 3 ನಮ್ಗೆ ಕಾಸಿರಲ್ಲ. ಹೊಂಟೋದಾಗ ಇನ್ನು 3 ಕಾಯ್ಬೇಕು ನಾನು ಮರಿ ತರ್ಬೇಕು, ಅಂದ್ಕೊಂಡು 3 ನಮ್ಗೆ ಕಾಸಿರಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಅಕಸ್ಮಾತ್ ಈ ಬ್ಯಾಚ್ ಅಂದ್ರೆ ಆ ಮನೆಯಲ್ಲೇ ಎರಡು ಅಲ್ಲೇ 2 ಭಾಗ ಮಾಡ್ಕೊಂಡಿದೀರ? ಇಲ್ಲ, ಒಂದೇ ಭಾಗ ಒಂದೇ ರ್ಯಾಂಕ್, ಒಂದ್ ಸೈಡ್. ಹೊರಗಡೆ ಅಕಸ್ಮಾತ್ ಲೇಬರ್ ಬರ್ನಿಲ್ಲ, ನಾವೇ ಮಾಡ್ಕೊಳ್ಳ ಅಂತ ಪದ್ಧತಿ ಮಾಡ್ತೀವಿ. ಈಗ ಈ ಸೊಪ್ಪೇನ್ ಬೆಳಿತೀರಾ ನೀವು? ಈ 3 100 ಮೇದ್ದ, 4 ವರ್ಷಕ್ಕೆ ಮರ ಇನ್ನು ದಪ್ಪ ಆದಾಗ ಒಂದ್ ಗಿಡಕ್ಕೊಂದ್ ಮೊಟ್ಟ ಮೇಗುತ್ತೆ. 2 ಆಗ ಇನ್ನೊಂದ್ ಮನೆ ಕಟ್ಟಬೇಕು, ಅದೇ ಮನೆಯಲ್ಲಿ ಇನ್ನೊಂದ್ ರ್ಯಾಂಕ್ ಮಾಡ್ಸ್ಕೊತೀನಿ ಸರ್ ಸೈಡ್ ಅಲ್ಲಿ. ಆಗ 100 ಬ್ಯಾಚ್ ಮಾಡ್ಕೊತೀವಿ. ಆತರ ಕೃಷಿ ಕುಟುಂಬದಿಂದ ಬಂದಿದ್ರು, ಯಾವ್ದೋ ಒಂದು ಉದ್ಯೋಗಕ್ಕೆ ಹೋದ್ರಿ, ಅಲ್ಲಿ ಎಷ್ಟೋ ವರ್ಷ ಸಂಪಾದನೆ ಮಾಡಿಲ್ಲ, ನಾನು ಸ್ವಂತ ಅನುಭವದಿಂದ ಮಾಡ್ಕೋಯ್ತು. ಈ ತೆಂಗಿನ ಗಿಡ ಎಲ್ಲ ಯಾರು ಹಾಕಿದ್ದು? ನಾನೇ ಹಾಕ ಸರ್. ನಾನು ಅದಕ್ಕೆ ಮನೇನೆ ಬಿಟ್ಬಿಟ್ಟು ನಾವು ಜಮೀನಲ್ಲೇ ವಾಸ ಇದ್ಬಿಡಿ ಸರ್. ಈಗ ಚಿಕ್ಕ ಮಕ್ಕಳು ಕಟ್ಕೊಂಡು ನಾವು ಗಂಡೆ ಹೆಂಡತಿ ಚಿಕ್ಕ ಕೆಲಸ ಮಾಡ್ತೇವೆ. ಈ ರೇಷ್ಮೆ ಕೃಷಿ ಲಾಭದಾಯಕವಾಗಬೇಕು, ವರ್ಷಕ್ಕತ್ತು ಬೆಳೆ ಚೆನ್ನಾಗಿ ಶುದ್ಧವಾಗಿರ್ಬೇಕು, ಮೇನ್ ತೋಟ ಶುದ್ಧವಾಗಿರ್ಬೇಕು, ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಹೊಡೆದು ನೀಟಾಗಿ ನೀರು ಕೊಟ್ಕೊಂಡ್ರೆ ನಮ್ಗೆ ಬೆಳೆ ಸ್ತಂದ ಆಗ್ತೀನಿ, ನಮ್ಮ ಹಣ ವೇಸ್ಟ್ ಆಯ್ತು, ಕೆಲಸ ವೇಸ್ಟ್ ಆಯ್ತು. ಅದರಿಂದ ಮೇನ್ ತೋಟ ನಾವು ಮೇನ್ ತೋಟ ಇಪ್ಪನೇರಳೆ ತೋಟಿ ಬೆಳೆ ನಾವು ಅಷ್ಟು ಹಾಕ್ತೀವಿ. ಇಪ್ಪನೇರಳೆ ಹಾಕಿ ಹಾಕ್ತೀವಿ ಹಾಕಿ ಹಾಕ್ತೀನಿ. ಇದೆಲ್ಲ ಇಪ್ಪನೇರಳಿಗೆ ಹಾಕದ? ಇಪ್ಪನೇರಳಿಗೆ ಹಾಕೋದು ಇದು ಮಾತ್ರ. ಇಲ್ಲಿ ಅಲ್ಲ ಇಲ್ಲ ಆಗ್ತಾವ ಅಂದ್ರೆ ರೋಗ ನಮ್ಗೆ ಇಲ್ಲಿಗೆ ಅಂಟುಗತ್ತಲ್ಲ, ಈ ಮನೆಗೆ ವಾಪಸ್ ಬರ್ತಲ್ಲ. ಅದರಿಂದ ಕೆಳಗಡೆ ತೆಂಗು ತೋಟಕ್ಕೆ ಹಾಕತೀವಿ. ಇನ್ನು ಕುರಿ ಸಾಕಾಣಿಕೆ ಶುರು ಮಾಡಿದ್ರಿ? ಎಷ್ಟು ಕುರಿಯಿಂದ ಶುರು ಮಾಡಿದ್ರಿ ಸರ್? 100 ಸರ್ ಬಂಡವಾಳ ಹಾಕಿದ್ದು. ತೆನೆ ಕುರಿಗಳು ತಗೊಂಬೈದು ಓದ್ December 26 ತಾರೀಕು ತಗೊಂಬೈದು ಮರಿ ಆಗೋದು. ಈಗ 17 ಮರಿ ಆಗದ. 25,000 ನಮ್ಗೆ ಆಲ್ರೆಡಿ ಹಣ ಬಂತು ಅದರಲ್ಲಿ. ಇನ್ನು 1 ಲಕ್ಷ ರೂಪಾಯಿ ಸ್ವಂತ ಒಂದು ಅಡ್ಕ ಹಚ್ಚ ಬಿಟ್ಕೊಂಡು ಮಾಡ್ಕೊಂಡಿದ್ದೆ. ಇವಾಗ ಮರಿ ಜಾಸ್ತಿ ಆಯ್ತಲ್ಲ, ಡೆವಲಪ್ಮೆಂಟ್ ಆಯಿತು, ಮರಿ ನಮ್ಗೆ ಇಂಪ್ರೂವ್ ಆಯಿತು. ಕಷ್ಟಮ್ ಮಾಡಿ ಮರಿಗ ಅಂತ ಹೇಳಂಗಂಡ ನಾನು ಯಾವ ರೀತಿ ಇದ್ದು ಅಂದ್ಬಿಟ್ಟು ಬೇರೆ ಕಡೆ ಅವರೇ ಕರ್ಕೊಂಡು ತೋರಿಸ್ತು ರಂಗ ಸಮುದ್ರದಲ್ಲಿ. ಒಂದು 30 ಕುರಿ ಮಡಿಗ್ಬೋದು ಅದರಲ್ಲಿ. ಈಗ ಆಲ್ರೆಡಿ ನನ್ನ ಈಗ 17 ಮರಿ ಆಯ್ತು. ಈಗ ಮುಂದಿನ ವರ್ಷದ ಹೊತ್ತಿಗೆ ಬಂದ್ಬಿಡುತ್ತೆ. ಈಗ ಮಾರ್ ಈಗ ಆಲ್ರೆಡಿ 4 ಟಗ್ರ ಹೊಸ ಕೊಟ್ಟರೆ ಈಗ ಒಂದು 50,000 ರೂಪಾಯಿ ಸಿಗುತ್ತೆ. ಇನ್ನೊಂದು 50,000 ರೂಪಾಯಿ ಅಲ್ಲಿ ಮುಸ್ಕಿನ ಜೋಳ ನುಚ್ಚು ಇದನ್ನೆಲ್ಲ ಒಂದಷ್ಟು ಮಾಡಿ ಮಡಿಕೊಂಡ್ವಿ ನಮ್ಮ ಜಮೀನಿನಲ್ಲಿ. ಒಂದು ಬೆಳಗ್ಗೆ 8 ಗಂಟೆ ಶೆಣಬು ಉಳ್ಳಿ ಇಂತೆಲ್ಲ ನಮ್ಮ ತೋಟಕ್ಕೆ ಬಿತ್ತೀವಲ್ಲ ಅಲ್ಲೇ ಇಪ್ಪನೆಲ್ಲ ತೋಟದೊಳಗೆಲ್ಲ ಮೇಯ್ತೀವಿ ಸರ್. ಸುಮ್ಮನೆ ಒಂದು ರೌಂಡ್ ವಾಕ್ ಮಾಡ್ಸ್ಕೊಬತ್ತೀನಿ ಫ್ರೀ ಇದೆ. ನಮ್ಗೇನಾದರೂ ಮರಿ ಅವಶ್ಯಕತೆ ನಮ್ಗೇನಾದ್ರೂ 1 ರೂಪಾಯಿ ಖರ್ಚಿಲ್ಲ ಸರ್, ಖರ್ಚಿಲ್ಲದೆ ನಮ್ಮ ಬಂಡವಾಳ ಆಗೋಂಥದ್ದು. ನಮ್ಮ ಜಮೀನಲ್ಲಿ ವೇಸ್ಟ್ ಆದ ಮೇವಿರಲ್ಲ, ಅಟ್ಟ ಬೇರೆ ಪಿಕ್ಕಲ್ಲಿ ಏನು ತಿಂತಾವ. ಈಗ ನಾವು ಪಿಸ್ ಮಾಡೀವಿ ಸರ್, ಪಿಸ್ ಬಿಟ್ಟಿವಿ ಕೃಷಿ ಹೊಂಡಕ್ಕೆ, ಕೋಳಿಗಾಗಲ್ಲ. ಅದರಿಂದ ಅದು ಡೆವಲಪ್ಮೆಂಟ್ ಬರಲ್ಲ ಕೋಳಿ. ಮೀನು ಕೃಷಿ ಹೊಂಡ 30,000 ರೂಪಾಯಿ ಸಿಕ್ಕಿತ್ತು ನಮ್ಗೆ. ಅದಕ್ಕೆ ಹೆಂಗೆ ಖರ್ಚು ವೆಚ್ಚ ಅದೇನಿಲ್ಲ ಸರ್, ವೇಸ್ಟೇಜು ರಾಗಿ ಹಾಕ್ತೀವಿ ರಾಗಿ ಸರ್. ಮಾರುಕಟ್ಟೆ ಏನಲ್ಲ ಸರ್, ಅಲ್ಲಿ ನಾವು ನೀರ್ಗೆ ಒಂದು 2-3 ನೀರನ್ನೆಲ್ಲ ಖಾಲಿ ಮಾಡಿಬಿಟ್ಟು ಬಂದ್ರೆ ಅವರೇ ಬಂದು ಹಿಡ್ಕೊಂಡು ಕವರ್ ಮಾಡೀವಿ ಸುತ್ತ. ಈಗ ಅದ್ರ ಮೇಲೆ ನಾನು ಕೋಳಿಗೆ ಸಾಕಾಣಿಕೆ ಮಾಡಬೇಕು ಅಂತ ಪ್ಲಾನ್ ಮಾಡೀವಿ. ಎಷ್ಟು ಹೇಳಿದ್ರಿ? ಎರೆಹುಳು ತೊಟ್ಟಿ ಮಾಡಿದ್ದೀನಿ, ಆಮೇಲೆ ಈ ಗೋ ಮೂಲ ಗೊಬ್ಬರಗಳನ್ನೆಲ್ಲ ಮಾಡ್ಕೋತೀನಿ ಅಂತ ಆ ಬುಕ್ಕಲ್ಲಿ ನೋಡ್ಬಿಟ್ಟು. ಅದು ಕಡೆ ಒಡ ನಾನು ಎಬ್ಬೆವನ್ ಗಿಡ ಹಾಕಿದ್ದೀನಿ, ನುಗ್ಗೆ ಗಿಡ ಹಾಕಿದ್ದೀನಿ, ಒಂದತ್ತು ಎಬ್ಬೆವನ್ ಗಿಡ ಹಾಕಿದ್ವಿ ಸುತ್ತ. ಒಳಗಡೆ ತೋಟ ಏನಕ್ಕೂ ಗೊಬ್ಬರ ಮಾಡ್ಕೋತೀನಿ. ತೊಟ್ಟಿ ಮಾಡ್ಕೊಂಡಿದ್ದೆ, ತೊಟ್ಟಿ ಮಾಡ್ಕೊಂಡಿದ್ದೆ ಕಾಂಕ್ರೀಟು. ಹಾಂ, ಎಷ್ಟು ದೊಡ್ಡದು ತೊಟ್ಟಿ ಅದು? ಇದು ಇನ್ನೊಂದು ತೊಟ್ಟಿಗೆ ಆಯ್ತು, ಒಂದು ಟ್ಯಾಕ್ಟರ್ ಆಗುತ್ತೆ ಸರ್. ಒಂದು ತೊಟ್ಟಿಗೆ ಒಂದು ಟ್ಯಾಕ್ಟರ್ ಗೊಬ್ಬರ ಸಿಗುತ್ತೆ. ಎರೆ ಜಲಾನು ಮಾಡ್ತೀರಾ ಏನಾದ್ರು? ಎರೆ ಕೃಷಿ ಇಲಾಖೆಯಿಂದ ನಮ್ಗೆ ಪಡುಗೂರು ಕರ್ಕೋಗಿದ್ರು ಸರ್, ಪಡುಗೂರು ರಾಜಣ್ಣ ಅವ್ರ ಜಮೀನ್ಗೆ ಅಲ್ಲಿ ಮಾಡಬೇಕು ಸರ್ ಅಂತ. ಅದ್ರ ನೀರನ್ನೆಲ್ಲ ತೆಗೆದು ಎರೆ ಜಲ ನೀರು ಗಿಡಗಳಿಗೆ ಹಾಕಿದ್ರೆ ಈ ಮಾವಿನ ಗಿಡ ಸಪ್ಪ ನಮ್ಗೆ ನೋಡಿ ನೇರಳೆ ಹೋದ ಸರಿ ಸಕ್ಕತ್ತ ಬಿಟ್ಟಿತ್ತು. ಜೇನಿರೋದ್ರಿಂದ ನಾವು ಕೆಮಿಕಲ್ ಯೂಸ್ ಮಾಡಲ್ವಲ್ಲ, ಅದರಿಂದ 90% ನಮ್ಗೆ ಕಾಯಿ ಕಚ್ಚುತ್ತೆ, ಕಾಯಿ ಕಚ್ಚುತ್ತೆ. ಅದರಿಂದ ತುಂಬಾ ಲಾಭ ಸರ್ ಜೇನಿಂದ. ಈಗ ಜೇನು ಒಂದು 10 ಪೆಟ್ಟಿ ಮಡಗಬೇಕು ಅಂತ ತೋಟಗಾರಿಕೆಯಲ್ಲಿ ಹೇಳಿದ್ದೀನಿ. 20 ಪೆಟ್ಟಿ ಮಡಿ ಕೊಡಿ ನಮ್ಗೆ, ಇನ್ನೈದು ಜನ ಕೊಡಿ, ಒಟ್ಟು 10 ಪೆಟ್ಟಿ ಮಡಗಬೇಕು. ಒಂದು ಕೆಮಿಕಲ್ ಯೂಸ್ ಇಲ್ಲ, ಒಂದು ಗೊಬ್ಬರ ತಗೊಂಡಿಲ್ಲ, 8 ವರ್ಷದಿಂದ ಇಲ್ಲಿ ತ್ಯಾಜ್ಯ ಅಲ್ಲಿಗೆ ಹಾಕೋ. ಅದರಿಂದ ಸರ್ ನಮ್ಗೆ ರೇಷ್ಮೆ ಕಡ್ಡಿನೆಲ್ಲ ಅಲ್ಲಿಗೆ ಹಾಕ್ತೀನಿ ತೋಟಕ್ಕೆ. ನಮ್ಮ ಕುರಿಗಳೆಲ್ಲ ಸಣ್ಣಗಂಟೆ ಇಕ್ಕ ಪಿಕ್ಕನೆಲ್ಲ ತೋಟ. ಇವುಗಳ ನಿರ್ವಹಣೆ ಹೆಂಗೆ ಸರ್? ಮಾವು ಸಹ ವರ್ಷಕ್ಕೊಂದ್ಸರಿ ಸಿಗುತ್ತೆ ನಮ್ಗೆ, ಹೊರಗಡೆ ತಗೊಂಡೋಗಿ ಮಾರಾಗಿಲ್ಲ ನಾಳೆ ಬಿಡುತ್ತೆ ಸರ್. ಅದನ್ನು ಊರಲ್ಲೇ ಬಂದು ಕೆಜಿ ಲೆಕ್ಕದಲ್ಲಿ ಮನೆ ಜಮೀನಲ್ಲೇ ತಗೋತಾರೆ. ನೇರಳೆ ಹಣ್ಣು ಗಿಡನೇ ಮಾಡ್ಕೊತೀವಿ 6-6 ತಿಂಗಳಿಗೆ ಬರುತ್ತೆ. ಪ್ರತಿ ನಮ್ಗೇನು ಅದ್ರ ಹಣದ ಇದೇ ಇಲ್ಲ ಸರ್ ನಮಗೆ. ಹಾಲು ಮನೆಗೆಲ್ಲ ಮಡಿಕೊತೀವಿ, ಡೈರಿಗೆ ಹಾಕಲ್ಲ. ಒಂದು ಸ್ವಲ್ಪ ಕುರಿ ಮರಿಗಳು ಕುಡಿಸ್ತೀವಿ. ಎಷ್ಟು ಗಂಟೆ ದುಡಿಮೆ ಮಾಡ್ತೀರಿ ದಿನಕ್ಕೆ? ನಮ್ಗೆ ಸರ್ ನಿದ್ದೆ ಮಾಡೋದೇ 8 ನಮ್ಮದು ನೈಟಲ್ಲಿ. ನಾನು ಫ್ಯಾಕ್ಟ್ರಿಗೆ ಹೋಗ್ಬೇಕಾರೆ ಅವ್ರು ಕೃಷಿಲೇ ಇದ್ರು, ನಾನು ಕಳಿಸ್ರು ಒಬ್ಬನ್ನ, ಖರ್ಚು ಮನೆ ಖರ್ಚು ದುಡ್ಡಲ್ಲಿ ನೀನು ಹೋಗಪ್ಪ ಫ್ಯಾಕ್ಟ್ರಿಗೆ ಅಂತಾರು. ಈಗ ನಾವು ಕೃಷಿಯೆಲ್ಲ ಅವರು ಜಮೀನೆಲ್ಲ ಮಾರಾಕೊಂಡ್ರು, ನಾವು ಸ್ವಂತ ಜಮೀನೆಲ್ಲ ನಾವೇ ತಕೊಂಡು ಅಲ್ಲಿ ಚಿನ್ನದ ಗಣಿ ಬಿಡ್ಬಿಟ್ಟು ಯಾಕೆ ಸರ್ ಬೇರೆಯವ್ರ ಜಮೀನ್ಗೆ ಹೋಗ್ಬೇಕು? ನಮ್ಮಲ್ಲೇ ಗಣಿ ಅದ, ಅಲ್ಲೇ ತೆಗೆದು ಕರಗಿಸ್. ಅದರಲ್ಲಿ ಏನಾದ್ರು ಔಷಧಿ ಗಿಸ್ತಿನೂ ಮಾಡ್ಕೋತೀರಾ ಹೆಂಗೆ? ಇಲ್ಲ ಸರ್, ಔಷಧಿ ಅಂದ್ರೆ ಸರ್ ನಮ್ಗೆ ಜೀವಾಮೃತ ಅಂದ್ರೆ ಮಾಮೂಲಿ ಸರ್ ಸರ್ ಈಗ ನೆಕ್ಸ್ಟ್ ಹೋದ ಮೀಟಿಂಗ್ ನಿಂತಣಿಂದ ನಮ್ಮ ಭೂಮಿಗೆ ಏನು ಬೇಕು ಅದೆಲ್ಲ ಅವರು ಹಸಿರು ಎಲೆ ಗೊಬ್ಬರ ಮಾಡ್ಕೊಳ್ಳೋದು ಹೆಂಗೆ ಸಿ ಗೋಡ್ ಹಾಕ್ಸಿ ಅದನ್ನೆಲ್ಲ ಮಾಡಿಸ್ತಾವ್ರ ಸರ್ ಈಗ ತೋಟಕ್ಕೆಲ್ಲಕ್ಕೆ. ಅದರಿಂದ ನಮ್ಗೆ ಅದರದು ಇನ್ನು ಈ ಇಪ್ಪಿನೇಳೆ ತೋಟದಲ್ಲಿ ಮಧ್ಯ ಜಾಗ ಬಿಟ್ಟಿದ್ದೀರಲ್ಲ, ಅಲ್ಲೇನು ಬೆಳೆಯಲ್ವಾ? ಬೆಳಿತೀವಿ ಅಂತ ಈಗ ಸೆಣಬು ಉಳ್ಳಿ ಮಲ್ಚಿಂಗ್ ಮಾಡ್ಬಿಡ್ತೀವಿ ಅದನ್ನ, ಅಲ್ಲಿಗೆ ಸೇರಿಸ್ತೀವಿ ಅದನ್ನ, ಅದ್ರ ಜಾದನು ಅಲ್ಲಿಗೆ ಸೇರಿಸ್ತೀವಿ. ಅಲ್ಲಿಗೆ ಮರಿಗೆ ಮೇವು ಆಯ್ತು. ಇಳುವರಿ ಪ್ರಮಾಣ ತೆಂಗಿನ ಬೆಳೆಯಲ್ಲಿ ಬೇರೆ ಬೆಳೆಗಳಲ್ಲಿ ಹೆಂಗಾಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ? ವರ್ಷದಲ್ಲಿ ಕಮ್ಮಿ ಇತ್ತು, ಮಳೆಗಾಲ ಇದೆಯಾ, ಈ ಸರ್ ಜಾಸ್ತಿ ಆಗ ಸರ್. ಈಗ ಸರಿ ಒಂದು 20,000 ರೂಪಾಯಿ ಕಾಯಿನೆ ಕೊಟ್ಟು 70,000 ರೂಪಾಯಿ ಸಿಗ್ತದೆ ಸರ್ ಜಂಗನ್ ಮರದಲ್ಲಿ. ಒಂದು ಮರದಿಂದ ಒಂದು ವರ್ಷ ರೂಪಾಯಿ ಗ್ಯಾರಂಟಿ. ಅಲ್ಲಿಗೂ ಸೆಣಬು ಉಳ್ಳಿ ಕಾಳು ಕಡ್ಡಿ ಬಿತ್ತೀವಿ. ಇನ್ನು ಮಳೆಗಾಲ ಸ್ಟಾರ್ಟ್ ಆಯ್ತು, ಅಲ್ಲೂ ಮಲ್ಚಿಂಗ್ ಮಾಡ್ತೀವಲ್ಲ ನೀವು. ಈಗ ಬೇಕಾದ್ರೆ ಸೊಪ್ಪು ಬೆಳ್ಕೋತೀವಿ, ನಮ್ಗೆ ಆಗಷ್ಟು ಮನೆಗೆಲ್ಲ ಆಗಷ್ಟು ಬೆಳ್ಕೋತೀವಿ. ಈಗ ಎಣ್ಣೆ ಮಾಡಿಸ್ಕೋಬೇಕು ನನಗೆ. ಈಗ ವಿಕ್ರಯ ಸಂಸ್ಥರು ಬಂತಣಿಂದ ಈಗ ಒಂದು 15 ಸ್ಟಾರ್ಟ್ ಮಾಡಿದ್ರು ಅವ್ರು. ಈಗೆಲ್ಲಾನು ನೀವು ಮನಗಾಗಷ್ಟ ನೀವು ಮಾರುಕಟ್ಟೆ ವ್ಯವಸ್ಥೆನೂ ನಿಮ್ಗೇನು ತೊಂದರೆ ಏನಿಲ್ಲ, ಮಾರುಕಟ್ಟೆ ಇದೆ ಅಂತ ಸರ್. ನನ್ನ ಜೀವನ ಚೆನ್ನಾಗಿದೆ ಜೀವನ ಮಾತ್ರ. ನಮ್ಮ ಮುದ್ದಳ್ಳಿ ಕುಮಾರಸ್ವಾಮಿ ಅವ್ರು ಇಷ್ಟೆಲ್ಲ ಮಾಡಿದ್ರಲ್ಲ, ನಾವು ಅವರಂಗೆ ಆಗಬೇಕಲ್ಲ ತಿಳ್ಕೊಂಡು. ನೀವು ಬರ್ಕಡೆ 91-64-30-65-91 ಮಾಡಬೇಕು ಅಂತ ಕನಸುಗಳಿದೆ, ಆಸೆಗಳಿದೆ. ಆಮೇಲೆ ನಿಮ್ಮ ಮುಂದಿನ ಪೀಳಿಗೆಯವರೂ ಈಗ ನಿಮ್ಮ ಮಕ್ಕಳು ಏನಾದ್ರು ಕೃಷಿನೇ ಮುಂದುವರಿಸ್ತೀವಿ. ಓದೋದು ಏನಕ್ಕೆ ಅಂದ್ರೆ ತಿಳುವಳಿಕೆಗೆ ಮಾತ್ರ ಓದಬೇಕು ಅಷ್ಟೇ. ಇವತ್ತು ದೇಶ ಕರ್ನಾಟಕವನ್ನೇ ದನಿ ರೈತ ಕಸ ಗುಡ್ಸೋಕೆ ಕಳಿಸ್ಬೇಕಾಗದ ಬೇರೆ ಡಿಪಾರ್ಟ್ಮೆಂಟ್ ಇದ್ರೆ. ಅದೇ ಕಸ ನಮ್ಮ ಜಮೀನಲ್ಲಿ ಗುಡಿಸ್ರ ಸರ್ ನಮ್ಮಂಥ ರೈತನ ಮುಂದೆಲ್ಲ ನೀವು ಕೃಷಿನೇ ಮಾಡ್ಕೊಂಡೋಗಿ ಓದಿ, ಎಜುಕೇಶನ್ ಬೇಕು. ಇವತ್ತು ಎಜುಕೇಶನ್ ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ಬದುಕಕ್ಕಾಗಲ್ಲ. ನಾವು ಗೃಹ ಮಾಡ್ಕೋದ್ರೆ ಯಾವ ರೈತನಿಗೂ ಬಡತನ ಬರಲ್ಲ. ನಾವು ಸರ್ಕಾರ ಕೊಂಡೋಗಿ ನಮ್ಗೆ ಅವ್ರ ಕೈ ಚಾಚ ಕಮ್ಮಿ ಹಾಕ್ಬಿಡ್ಬೇಕು. ನಾವು ರೈತ ಆರಾಮು ನಮ್ಮ ಸಂಸಾರ ಸಾಗಿಸ್ಕೋಕ ನಾನು ಬಯಸ್ತೀನಿ. ಇನ್ನು ಏನೇನು ಮಾಡಬೇಕು ಅಂತಿದ್ದೀರಿ? ಕನಸು ಏನಿಲ್ಲ ಇದೆ? ಕನಸು ಸಹ ಇನ್ನು ನಾವು ಮಾಡಬೇಕು ಅಂತ ಮಾಡಿದ್ವಿ. ತುಪ್ಪ ಬೆಣ್ಣವೆಲ್ಲ ಮಾಡಬೇಕು ಅಂತ ಮಾಡಿದ್ದೀವಿ ಸರ್. ನಮ್ಮ ಇನ್ನು ನಮ್ಮ ಜಮೀನಿನಲ್ಲಿ ಒಂದು ತಿಂಗಳಿಗೆ ನಮ್ಗೆ ಇನ್ನೊಂದು 10 ವರ್ಷ ದುಡಿಬೋದು. ನಾವು ದುಡಿಯ ಕಾಣಿಲ್ಲ ಅಂದ್ರೆ ತಿಂಗಳಿಗೆ 1 ಲಕ್ಷ ನಮ್ಗೆ ರಿಟೈರ್ಡ್ ಸಂಬಳ ಬರಂಗೆ ಆಗ್ಬೇಕು ನಮ್ಮ ಭೂಮಿಲಿ. ಆ ರೀತಿ ಕುಮಾರಸ್ವಾಮಿ, ಇಷ್ಟೊತ್ತು ವಿವರವಾಗಿ ನಿಮ್ಮ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಖಂಡಿತ ನಿಮ್ಮ ಎಲ್ಲ ಪ್ರಯತ್ನಗಳು ಅವರೇ ಎಲ್ಲ ಕೆಲಸ ಕುಟುಂಬಕ್ಕೆ ಒಳ್ಳೆ ಯಶಸ್ಸು ಸಿಗಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ನಮಸ್ಕಾರ ಸರ್. ಪರ ಕೃಷಿಕ MS ಕುಮಾರಸ್ವಾಮಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ರೋಹನ್, ಅಜ್ಜಿ ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ. ಇದು ಚಿಕುನ್ಗುನಿ ಇರಬಹುದು. ಹೌದೇಂದ್ರ? ಇಲ್ಲ, ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದೆ. ಈಗ ಕೇಳಿ ಪರಿಸರ ಗೀತೆ. ರಚನೆ ದೊಡ್ಡರಂಗೇಗೌಡ, ಹಾಡಿದ್ದಾರೆ ಮೈ. ಸುಂದರೆಯಾಹು ಮೈಯಲ್ಲಿ ಹೊನ್ನಾರು, ಆಹಾಲಿ ಮಂದಹಾಸ ಕೂಡಿದೆ. ಅಗಮ್ಯ ನೆಲೆಯ ಕಾನನದಲ್ಲಿ ಹರಿದ್ವರ್ಣ ತೂಗಿದೆ, ಅವೇಶದಲ್ಲಿ ದುಂದುಬಿ ಮೊಳಗಿದೆ. ಹರ್ಷ ತರುವ ಮಾರುತನಲ್ಲಿ ಮಣ್ಣಿನ ಕಂಪಿದೆ. ಅಸೀಮ ರೂಪಿ ಅಂಬರದಲ್ಲಿ